ಪ್ರಹ್ಲಾದ್ ಜೋಶಿ ಮನವಿ. ಗೋವಾದಲ್ಲಿ 52ನೇ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಪ್ರಗತಿಯಲ್ಲಿ, ಅತ್ಯುತ್ತಮ ಚಿತ್ರಗಳಿಗೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆತ್ಮೀಯ ಶ್ರೋತೃ ಬಾಂಧವರೇ, ಆಕಾಶವಾಣಿಯ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕೋವಿಡ್ 19 ಲಸಿಕಾಕರಣ ಜಾಗೃತಿ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಭಾಗವಹಿಸುತ್ತಾರೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಬಿಎನ್ ರಜನಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಕಾರ್ಯಕ್ರಮ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಕೂಡ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳು, ಜನಪದ ಗೀತೆಗಳು, ಹವಾಮಾನ ವರದಿಯನ್ನು ಸಹ ಕೇಳುವಿರಿ. ಭೂಮಿ ಆಶ್ರಯ ತಾಣ. ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಉಸಿರು ಕಟ್ಟಿಸಿ ತೆಗೆಯದಿರಿ ಜೀವ ಸಂಕುಲಗಳ ಪ್ರಾಣ. ಹಿಂದೆ ನಿಲ್ಲಿಸಿ ಅತಿಯಾದ ಪ್ಲಾಸ್ಟಿಕ್ ಉಪಯೋಗ. ಪ್ಲಾಸ್ಟಿಕ್ ಬದಲು ಬಟ್ಟೆ ಅಥವಾ ಸೆಣಬಿನ ಚೀಲ ಬಳಸೋಣ. ಪ್ಲಾಸ್ಟಿಕ್ ಮುಕ್ತ ಗ್ರಾಮ ರೂಪಿಸಲು ಬನ್ನಿ, ಕೈಜೋಡಿಸಿ. ಪ್ರತಿಯೊಬ್ಬರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿಸಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳಿ ಒಂದು ಕೃಷಿ ಗೀತೆಯನ್ನ ಕುಮಾರ್ ಕಣವಿ ಅವರ ಸ್ವರದಲ್ಲಿ. ಕನಸು ನನಸು ಆಗುವ ಸಮಯವು ಬಂದಿದೆ, ಕನಸು ನನಸು ಆಗುವ ಸಮಯವು ಬಂದಿದೆ. ಆಕಾಶಕ್ಕೆ ನಮಗೆ ನೆಗೆವ, ಆಕಾಶಕ್ಕೆ ನಮಗೆ ನೆಗೆವ, ಬಲವು ಈಗ ತಂದಿದೆ. ಕನಸು ನನಸು ಆಗುವ ಸಮಯವು ಬಂದಿದೆ. ಅಮೇರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ, ಅಮೇರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ. ಹಾರುವ ಯಂತ್ರ ವೇಗ ಹಿಡಿದು ಹಾರುವ ಯಂತ್ರ ವೇಗ ಹಿಡಿದು ಯಾನಿಗಳನ್ನು ಕರೆದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಮಾನವ ನೀವ ಇಲ್ಲಿ ಎಂದು ಮಾನವ ನೀವ ಇಲ್ಲಿ ಎಂದು ಬಾನಿನ ಬಾಹು ತೆರೆದಿದೆ ಬಾನಿನ ಬಾಹು ತೆರೆದಿದೆ ಅಲ್ಲಿ ಕೂಡ ಹೆಜ್ಜೆ ಮೂಡಿಸಿ ಅಲ್ಲಿ ಕೂಡ ಹೆಜ್ಜೆ ಮೂಡಿಸಿ ಮನೆಗೆ ಮರಳು ಎಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಆಕಾಶಕ್ಕೆ ನಮಗೆ ನೆಗೆವ ಆಕಾಶಕ್ಕೆ ನಮಗೆ ನೆಗೆವ ಬಲವು ಈಗ ತಂದಿದೆ ಬಲವು ಈಗ ತಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಸಮಯವು ಬಂದಿದೆ ಕನಸು ನನಸು ಆಗುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ ಸಲಹೆ ಚಿಕಿತ್ಸೆ ಆಪ್ತ ಸಮಾಲೋಚನೆ ಉಚಿತ ಗರ್ಭಿಣಿ ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ ಆರೈಕೆ ಸಲಹೆ ಚಿಕಿತ್ಸೆ ಉಚಿತ ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ ಆತ್ಮೀಯ ಕೇಳುಗರೆ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಇನ್ನು ಮುಂದೆ ಕೇಳಿ ಮಲ್ಲಣ್ಣ ಬಡಿಗೇರ್ ಅವರಿಂದ ಒಂದು ಕೃಷಿ ಗೀತೆಯನ್ನ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ಜತ್ರೋಪ ಬೀಳೋ ನೆಲದಾಗ ಜತ್ರೋಪ ಸವಳು ನೆಲದಾಗ ಜತ್ರೋಪ ಬೀಳೋ ನೆಲದಾಗ ಜತ್ರೋಪ ಭಾವೇ ಬದುಕೋ ಎತ್ತರೂಪ ಎತ್ತರೂಪ ಎತ್ತರೂಪ ಭಾವೇ ಬದುಕೋ ಎತ್ತರೂಪ ಜತ್ರೋಪ ಜತ್ರೋಪ ಹತ್ತರೂಪ ಹತ್ತರೂಪ ಜತ್ರೋಪ ಜತ್ರೋಪ ಹತ್ತರೂಪ ಹತ್ತರೂಪ ಹತ್ತರೂಪ ಹತ್ತರೂಪ ಹತ್ತರೂಪ ಹತ್ತರೂಪ ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಇದೀಗ ಕೇಳಿ ಹವಾಮಾನ ವರದಿಯನ್ನ. ಸಮಸ್ತ ಎಲ್ಲಾ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತಿರುಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ಇವಾಗ ನಾನು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಹವಾಮಾನದ ಒಂದು ಪರಿಸ್ಥಿತಿ ಮತ್ತು ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಾವು ಇವಾಗ ಹಿಂಗಾರಿನ ಒಂದು ಹಂಗಾಮಿನಲ್ಲಿ ಇದ್ದೇವೆ. ಇವಾಗ ನಮಗೆ ಹಿಂಗಾರಿನಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ ಕಳೆದ ಒಂದು 15 ದಿವಸಗಳಿಂದ. ನಮ್ಮ ಬಳ್ಳಾರಿ ಜಿಲ್ಲೆಯಾದ್ಯಂತ ನೋಡುವುದಾದರೆ ನಮಗೆ ಇಲ್ಲಿವರೆಗೂ ಅಂದ್ರೆ ಅಕ್ಟೋಬರ್ಲಿಂದ ನವೆಂಬರ್ 23ವರೆಗೂ ಸುಮಾರು 222 ಮಿಲಿಮೀಟರ್ದಷ್ಟು ಮಳೆ ದಾಖಲಾಗೈತಿ. ನಮಗೆ ಸರಾಸರಿ ಮಳೆ 148 ಮಿಲಿಮೀಟರ್ದಷ್ಟು ಆಗ್ಬೇಕಾಗಿತ್ತು, ಅಂದರೆ 50% ಹೆಚ್ಚಿನ ಮಳೆ ನಮಗೆ ದಾಖಲಾಗೈತಿ. ಅದೇ ರೀತಿ ಕೊಪ್ಪಳದಲ್ಲಿ ನಮಗೆ ಅಷ್ಟೊಂದು ಹೆಚ್ಚಿನ ಮಳೆ ದಾಖಲಾಗಿಲ್ಲ, ಅಲ್ಲಿ ಸರಾಸರಿಯಷ್ಟು ನಮಗೆ ಮಳೆ ದಾಖಲಾಗೈತಿ. ಸೊ ಈ ಒಂದು ಮಳೆ ಮುನ್ಸೂಚನೆ, ಇನ್ನು ಮುಂದಿನ ಒಂದು ವಾರದಲ್ಲಿ ಮಳೆ ಮುನ್ಸೂಚನೆ ನೋಡೋದಾದ್ರೆ ನಮಗೆ ಇಲ್ಲೇ ಅಲ್ಲಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಮಾತ್ರ ಆಗುವ ಒಂದು ಸಾಧ್ಯತೆ ಇದೆ. ಆದ್ದರಿಂದ ರೈತ ಬಾಂಧವರು ಈ ಒಂದು ಮುನ್ಸೂಚನೆ ನೋಡಿಕೊಂಡು ತಮ್ಮ ಕೃಷಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಬೇಕು. ಹಾಗೇನೆ ನಮ್ಮ ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ಕೃಷಿ ಚಟುವಟಿಕೆಗಳು ನೋಡೋದಾದ್ರೆ ಏನಾಗುತ್ತಪ್ಪ ಅಂತಂದ್ರೆ, ನಮ್ಗೆ ಹಿಂಗಾರಿನ ಜೋಳದಲ್ಲಿ ಏನಾಗೈತೆ, ಸೈನಿಕ ಹುಳುವಿನ ಬಾಧೆ ಸ್ವಲ್ಪ ಜಾಸ್ತಿ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತಂದ್ರೆ, ಹೆಕ್ಟರ್ಗೆ 10ರಂತೆ ಮೋಹಕ ಬೆಳೆಗಳನ್ನ ಅಳವಡಿಸಬೇಕು. ಇಲ್ಲಪ್ಪ ಅಂತಂದ್ರೆ 2 ಗ್ರಾಂ ಮೆಟರೈಸಮ್ ಅನಿಸೋಪ್ಲಿಯ ಅಥವಾ 2 ಗ್ರಾಂ ಮೆಟರೈಸಮ್ ರಿಲೈ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು, ಇಲ್ಲ ಅಂದ್ರೆ 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯ್ಟ್ ಅನ್ನ ನಾವು ಸಿಂಪರಣೆ ಮಾಡಬಹುದು. ಅದ ಇಲ್ಲಪ್ಪ ಅಂತಂದ್ರೆ ನಮ್ಗೆ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಸಿಗುತ್ತೆ, ಅದು 0.25 ಮಿಲಿಲೀಟರ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಹಾಗೇನೆ ಈಗ ಹಿಂಗಾರಿ ಜೋಳ ಸರಿಸುಮಾರು ಒಂದು 30 ದಿವಸಗಳಿದ್ದಾಗ ತೆನೆ ಬರುವ ಹಂತದಲ್ಲಿ ನಾವು 3% ಪಂಚಗವ್ಯವನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಆಮೇಲೆ ಜೋಳದಲ್ಲಿ ಏನಾಗುತ್ತೆ, ನಮಗೆ ಸುಳಿ ನೊಣದ ಬಾಧೆ ಸರ್ವೇ ಸಾಮಾನ್ಯವಾಗಿ ಅಲ್ಲಲ್ಲಿ ಕಂಡು ಬರ್ತಾ ಇರುತ್ತೆ. ಅದಕ್ಕಾಗಿ 2 ಮಿಲಿಲೀಟರ್ ಪ್ರೊಪನೋಫಾಸ್ 50 EC ರೂಪದಲ್ಲಿ ಸಿಗ್ತೈತಿ, ಇಲ್ಲಪ್ಪ ಅಂತಂದ್ರೆ 2 ಮಿಲಿಲೀಟರ್ ಕ್ಲೋರೋಪೈರಿಪಾಸ್ ಅನ್ನ ನಾವು 12 ಅಥವಾ 14 ದಿವಸಗಳ ನಂತರ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಆಮೇಲೆ ಅಲವಡಿಗೆ ಏನಾಗೈತೆ ಅಂದ್ರೆ, ಭತ್ತದ ಒಂದು ಕಟಾವು ನಡೆದೈತಿ ಕಳೆದ ವಾರದಲ್ಲಿ ಸುಮಾರು ಕಡೆ. ನಮಗೆ ಈ ಮಳೆಯಿಂದ ಭತ್ತದ ಕಟಾವಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮುಂದಿನ ಒಂದು ದಿವಸಗಳಲ್ಲಿ ಒಂದು ವಾರದಲ್ಲಿ ನಮಗೆ ಅಷ್ಟೊಂದು ಮಳೆ ಬರುವ ಸಾಧ್ಯತೆ ಇಲ್ಲ. ಆದ್ದರಿಂದ ರೈತ ಬಾಂಧವರು ಈ ಭತ್ತದ ಕಟಾವನ್ನ ಕೈಗೊಳ್ಳಬಹುದು. ಹಾಗೇನೆ ಕಡಲೆಯಲ್ಲಿ ನಮಗೆ ಹಿಂಗಾರಿನ ಬೆಳೆ ಆದ ಕಡಲೆ ಒಂದು ಹೂವಾಡುವ ಹಂತದಲ್ಲಿ ಏನಿತ್ತಪ್ಪ ಅಂತಂದ್ರೆ ಅದಕ್ಕೆ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈ ಕಂಟೆನಾಲ್ ಅನ್ನ ಮಿಶ್ರಣ ಮಾಡಿ ಸಿಂಪರಣೆ ಮಾಡುವುದರಿಂದ ಏನಾಗುತ್ತೆ, ನಮಗೆ ಒಳ್ಳೆ ಇಳುವರಿ ಬರ್ತೈತೆ. ಹಾಗೇನೆ ಈ ಸಿಂಪರಣೆಯನ್ನು ನಾವು 15 ದಿವಸಗಳ ನಂತರ ಮತ್ತೊಮ್ಮೆ ಮಾಡಬೇಕು, ಮಾಡಿದ್ರೆ ಉತ್ತಮ ಬೆಳೆ ಬರಲು ಸಾಧ್ಯ ಆಗುತ್ತೆ. ಹಾಗೇನೆ ಕಡಲೆಯಲ್ಲಿ ಸುಮಾರು 35-40 ದಿವಸದ ಒಂದು ಬೆಳೆ ಇದ್ದಾಗ ಕುಡಿಚಿಟ್ಬೇಕು. ಈ ತರ ಕುಡಿಚಿಟ್ಟುವುದರಿಂದ ಏನಾಗುತ್ತೆ, ನಮಗೆ ಹೆಚ್ಚಿನ ಕವಲೊಡೆದು ಇಳುವರಿ ಬರಲು ಸಾಧ್ಯ ಆಗುತ್ತೆ. ಆಮೇಲೆ ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ ನಾವು 20 PPM ಎಣ್ಣೆಯನ್ನ ಸಿಂಪರಣೆ ಮಾಡಬೇಕು, ಅಂದ್ರೆ ನ್ಯಾಪ್ತಲಿನ್ ಎಸ್ಟಿಕ್ ಎಸಿಡ್ ಅಂತ ಹೇಳ್ತೀವಿ. ಇದು ಸಿಂಪರಣೆ ಮಾಡುವುದರಿಂದ ಏನಾಗುತ್ತೆ, ನಮ್ಗೆ ಸದೃಢ ಬೆಳೆ ಬೆಳೆದು ಆರೋಗ್ಯವಾಗಿ ಇರುತ್ತೆ. ಹಾಗೇನೆ ತೊಗರಿಗೆ ನಾವು ಸುಮಾರು ಏನಾಗೈತೆ, ಕಾಯಿ ಕಟ್ಟುವ ಒಂದು ಹಂತದಲ್ಲಿದೆ. ಈ ಒಂದು ಹಂತದಲ್ಲಿ ನಮ್ಗೇನ ಅಂದ್ರೆ ಕಾಯಿ ನೊಣದ ಬಾಧೆ ತುಂಬಾನೇ ಕಾಡ್ತಾ ಇರುತ್ತೆ. ಸೊ ಅದರ ಕಾಯಿ ನೊಣದ ಒಂದು ಹತೋಟಿಗಾಗಿ ನಾವು ಏನ್ ಮಾಡೋಕಂತಂದ್ರೆ 0.2 ಗ್ರಾಂ ಥೈಮೆಥಾಕ್ಸಾಮ್ 25 WG ರೂಪದಲ್ಲಿ ಸಿಗ್ತೈತಿ. ಆಮೇಲೆ 0.2 ಮಿಲಿಲೀಟರ್ ಇಮ್ಲಾಕ್ರೋಪಿಡ್ 17.8 SL ರೂಪದಲ್ಲಿ ಸಿಗ್ತೈತಿ, ಅದನ್ನಾದ್ರೂ ನಾವು ಸಿಂಪರಣೆ ಮಾಡಬಹುದು. ಆಮೇಲೆ ಕಾಯಿದಲ್ಲಿ ಏನಾಗುತ್ತೆ, ತೊಗರಿಯಲ್ಲಿ ಕಾಯಿ ಕೊರಕದ ಬಾಧೆ ಯಥೇಚ್ಛವಾಗಿ ಕಂಡು ಬರ್ತಾ ಇರುತ್ತೆ. ಅದರ ಒಂದು ನಿರ್ವಹಣೆಗಾಗಿ ನಾವು 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ 18.5 SC ರೂಪದಲ್ಲಿ ಸಿಗ್ತೈತಿ, ಇಲ್ಲಾಂದ್ರೆ 2 ಮಿಲಿಲೀಟರ್ ಪ್ರೊಫೆನೋಫಾಸ್ ಅನ್ನ ನಾವು ಸಿಂಪರಣೆ ಮಾಡಿದರೆ ಈ ಕಾಯಿ ಕೊರಕದ ಹತೋಟಿಯನ್ನು ನಾವು ಮಾಡಬಹುದು. ಆಮೇಲೆ ಹತ್ತಿಯಲ್ಲಿ ನಮಗೆ ಆಲ್ರೆಡಿ ಹತ್ತಿ ಬಿಡಿಸ್ತಾ ಇದ್ದೀರಾ, ಆಮೇಲೆ ಮುಂದಿನ ಒಂದು ವಾರದಲ್ಲಿ ನಮಗೆ ಮಳೆ ಬರದೆ ಒಂದು ಸಾಧ್ಯತೆ ಇರುವುದರಿಂದ ತಾವು ಈ ಹತ್ತಿ ಬಿಡಿಸುವ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಆಮೇಲೆ ಹತ್ತಿ ಬಿಡಿಸಿದ ನಂತರ ಏನಾಗುತ್ತೆ, ಕಸ ಅದನ್ನ ಸುಟ್ಟು ಹಾಕದೇನೆ ಆ ಒಂದು ಕಸದಿಂದ ನಾವು ಕಾಂಪೋಸ್ಟ್ ತಯಾರಿಸಿಕೊಂಡು ನಮಗೆ ಮುಂದಿನ ಒಂದು ಸೀಸನ್ಗೆ ಗೊಬ್ಬರವನ್ನ ತಯಾರಿಸಿ ಇಟ್ಕೊಳ್ಬಹುದು. ಹಾಗೇನೆ ಈಗ ಮಳೆ ಇಲ್ಲದ ಒಂದು ಅವಧಿಯಲ್ಲಿ ನಾವು ಹತ್ತಿ ಬಿಡಿಸುವ ಒಂದು ಕಾರ್ಯನ ಕೈಗೊಳ್ಳಬಹುದು. ಆಮೇಲೆ ತಡವಾಗಿ ಬಿತ್ತಿದ ಹತ್ತಿಯಲ್ಲಿ ಈ ಕಾಯಿ ಕೊರಕದ ಒಂದು ಬಾಧೆ ಕಂಡು ಬರುವುದು ಸಾಧ್ಯತೆ ಇರುತ್ತೆ, ಗುಲಾಬಿ ಕಾಯಿ ಕೊರಕ ಅಂತ ಹೇಳ್ತೀವಿ. ಇದರ ಒಂದು ಹತೋಟಿಗಾಗಿ ನಾವು 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ರೂಪದಲ್ಲಿ ಸಿಗ್ತೈತಿ, ಹಾಗೂ 7-10 ದಿವಸಗಳ ನಂತರ ನಾವು ಲ್ಯಾಂಬ್ರೋಸೈಲೋತ್ರಿನ್ ಅನ್ನ ಸಿಂಪರಣೆ ಮಾಡಬಹುದು, ಅದು 0.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ. ಅಲ್ಲಲ್ಲಿ ನಾವು ಸೂರ್ಯಕಾಂತಿಯಲ್ಲಿ ಹೆಲಿಕೋರ್ಪ ಹುಳುವಿನ ಬಾಧೆ ಕಂಡು ಬರ್ತಾ ಇರುತ್ತೆ, ಅದಕ್ಕಾಗಿ ನಾವು ಏನ್ ಮಾಡೋಕಪ್ಪ ಅಂತಂದ್ರೆ ಕೈಯಿಂದ ಆರಿಸಿ ನಾಶಪಡಿಸಬೇಕು. ಆಮೇಲೆ ಬೂದು ರೋಗ ಏನರ ಕಂಡು ಬಂತಂದ್ರೆ ನಮಗೆ ಸತತವಾಗಿ ಒಂದು ತುಂತುರು ಮಳೆ ಮತ್ತು ಮೋಡ ಕವಿದ ವಾತಾವರಣದಿಂದ ಅಲ್ಲಲ್ಲಿ ಬೂದು ರೋಗ ಕಂಡು ಬಂದಿದೆ, ಅದಕ್ಕಾಗಿ ನಾವು 1 ml ಡೈಫೆನ್ಕೋನೋಜಲ್ 25 EC ಅಂತ ಹೇಳ್ತೀವಿ, ಇಲ್ಲಪ್ಪ ಅಂತಂದ್ರೆ 0.5 ಗ್ರಾಂ ಮೈಕ್ಲೋಬ್ಯೂಟನಿಲ್ ಅನ್ನ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದರೆ ಇದರ ಒಂದು ಹತೋಟಿಗೆ ಮಾಡಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿ ಅಂಗಮಾರಿ ರೋಗದ ಒಂದು ಬಾಧೆ ಕಂಡು ಬಂದೈತೆ, ಈ ಅಲ್ಟರ್ನೇರಿ ಅಂಗಮಾರಿ ರೋಗದ ಒಂದು ಹತೋಟಿಗಾಗಿ ನಾವು 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಆಮೇಲೆ ಈಗ ಮೆಣಸಿನಕಾಯಿಯಲ್ಲಿ ಸಹ ಕಾಯಿ ಕೊರಕದ ಬಾಧೆ ಕಂಡು ಬರುವ ಸಾಧ್ಯತೆ ಇರುತ್ತೆ, ಅದಕ್ಕಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ರೂಪದಲ್ಲಿ ಸಿಗ್ತೈತಿ, ಆಮೇಲೆ 0.3 ಗ್ರಾಂ ಇಮಮೆಕ್ಟಿನ್ ಬಂಜೇಟ್ ಆದ್ರೂ ನಾವು ಸಿಂಪರಣೆ ಮಾಡಬಹುದು. ಆಮೇಲೆ ಬೂದು ರೋಗ ಬರುವ ಸಾಧ್ಯತೆ ಇರುತ್ತೆ ಮೆಣಸಿನಕಾಯಿ ಗಿಡದಲ್ಲಿ, ಅದಕ್ಕಾಗಿ ನಾವ್ ಏನ್ ಮಾಡೋಕಪ್ಪ ಅಂತಂದ್ರೆ 1 ಗ್ರಾಂ ಕಾರ್ಬಾಂಡೈಜಿಮ್ ಅನ್ನ 50 WP ರೂಪದಲ್ಲಿ ಸಿಗ್ತೈತಿ, ಆಮೇಲೆ 1 ಮಿಲಿಲೀಟರ್ ಪೆನ್ಕೋನೋಜಾಲ್ 10 EC ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಇತ್ತಿತ್ತಲಾಗಿ ಏನಾಗುತ್ತೆ, ಇವಾಗ ನಮ್ಗೆ ಸ್ವಲ್ಪ ಉಷ್ಣಾಂಶ ಕಡಿಮೆ ಆಗುವ ಒಂದು ಸಾಧ್ಯತೆ ಇರುತ್ತೆ, ತಣ್ಣನೆ ಗಾಳಿ ಮತ್ತು ಚಳಿಗಾಲ ಸ್ಟಾರ್ಟ್ ಆಗೋದ್ರಿಂದ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಜಾನುವಾರುಗಳನ್ನ ಸ್ವಲ್ಪ ಕೊಟ್ಟಿಗೆ ಸುತ್ತಲೂ ನಾವು ಮೆಕ್ಕೆಜೋಳ ಅಥವಾ ಜೋಳದ ಒಂದು ದಂಟನ್ನ ಹೊದಿಕೆಯಾಗಿ ಉಪಯೋಗಿಸಿ ಅದರ ಒಂದು ಉಷ್ಣತೆಯನ್ನ ಕಾಪಾಡಿಕೊಂಡು ಈ ಜಾನುವಾರುಗಳನ್ನ ರಕ್ಷಿಸಿಟ್ಕೊಳ್ಬೇಕು. ಈಗ ರೈತ ಬಂದವ್ರೆ ನಮ್ಗೆ ಮುಂದಿನ ಒಂದು ವಾರದಲ್ಲಿ ಅಷ್ಟೊಂದು ಮಳೆ ಆಗಲ್ಲ, ಆದ್ರೆ ಅಲ್ಲಲ್ಲಿ ತುಂತುರು ಮಳೆ ಆಗ್ಬಹುದು ಮತ್ತು ಮೋಡ ಮುಸುಕಿದ ವಾತಾವರಣ ಮುಂದುವರಿಯುವ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ಮುನ್ಸೂಚನೆ ನೋಡಿಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು ಅಂತ ಹೇಳಿ ನಾನು ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಕೆಳಗುರೆ, ಇದುವರೆಗೂ ಹವಾಮಾನ ವರದಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ಭಜನೆ ಪದಗಳನ್ನು. ಒಳಗಿ ಹನಾರಮ್ಮ ಆ ನಿಮ್ಮೊಳಗಿ ಹನಾರಮ್ಮ. ಕೇಳ್ತಾ ಇದ್ರ ಭಜನೆ ಪದಗಳನ್ನ ಅಮರಾಪುರದ ಕುಮಾರ್ ಗೌಡ ಹಾಗೂ ಸಂಗಡಿಗರಿಂದ. ಕಮ್ಮ ಗೋಲನ ವೈರಿ ಸುತನಾದ ತುಂಡೆಲ ಕಮ್ಮ ಗೋಲನ ವೈರಿ ಕಮ್ಮ ಗೋಲನ ವೈರಿ ಸುತನಾದ ತುಂಡೆಲ ಹೆಮ್ಮೆಯ ಗಣನಾಥನೇ ಆ ಹೆಮ್ಮೆಯ ಗಣನಾಥನೇ ನಮ್ಮಮ್ಮ ಮೊರೆ ಕಪ್ಪಿನ ಭಾವ ಮೊರೆ ಕಪ್ಪಿನ ಭಾವ ಮೊರೆದ ಬೆಳೆದ ಕಿವಿ ಮೊರೆ ಕಪ್ಪಿನ ಭಾವ ಮೊರೆದ ಬೆಳೆದ ಮೊರೆ ಕಪ್ಪಿನ ಭಾವ ಮೊರೆದ ಬೆಳೆದ ಕಿವಿ ಕೊರದಾಡೆಯ ನಾರಮ್ಮ ಕೊರದಾಡೆಯ ಕೊರದಾಡೆಯ ನಾರಮ್ಮ ಮೂರು ಕಣ್ಣನ ಸೋತ ಮುರಿದಿಟ್ಟ ಚಂದಿರನ ಮೂರು ಕಣ್ಣನ ಸೋತ ಮುರಿದಿಟ್ಟ ಚಂದಿರನ ತೀರತ ಗಣನಾಥನೇ ಆ ತೀರತ ಗಣನಾಥನೇ ನಮ್ಮಮ್ಮ ಬಟ್ಟೆಯ ಬಿಗಿದೊಟ್ಟ ಕಳ್ಳನದ ಮುಟ್ಟ ಬಟ್ಟೆಯ ಮುಟ್ಟ ಬಟ್ಟೆಯ ಬಿಗಿದೊಟ್ಟ ಕಳ್ಳನದ ದಿಟ್ಟ ತಾನಿವನಾರಮ್ಮ ದಿಟ್ಟ ತಾನಿವನಾರಮ್ಮ ನಿವನಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಆ ಹೊಟ್ಟೆಯ ಗಣನಾಥನೇ ನಮ್ಮಮ್ಮ ವಿಜಯ ಬಲ್ಲ ರಮಣಿ ಅಂಬಲ ನಲ್ಲ ರಾಸೆ ವಿಜಯ ಬಲ್ಲ ರಾಸೆ ವಿಜಯ ಬಲ್ಲ ರಮಣಿ ಅಂಬಲ ನಲ್ಲ ಬಾಸಿಗ ನಿವನಾರಮ್ಮ ಬಾಸಿಗ ನಿವನಾರಮ್ಮ ಲೇಸಾಗಿ ಜನರ ನಾಳುವ ಕಾಗಿನೆಲೆ ಆದಿ ಕೇಶವದಾಸ ಕಾಣೆ ಆದಿ ಕೇಶವದಾಸ ಕಾಣೆ ನಮ್ಮಮ್ಮ ಆ ನಿಮ್ಮಮ್ಮ ಶಾರದೇ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಆ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಗೋಲನ ವೈರಿ ಸುತನಾದ ಸುಂಡಿಲ ಕಮ್ಮ ಗೋಲನ ವೈರಿ ಸುತನಾದ ಸುಂಡಿಲ ಕಮ್ಮ ಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಆ ಹೆಮ್ಮೆಯ ಗಣನಾಥನೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಆ ನಿಮ್ಮೊಳಗೆ ಹನ್ಯಾರಮ್ಮ ಜಿಲೆಯೋ ಪಂಜರ ದೋಳಿಲ್ಲ ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ ರೈತ ಬಾಂಧವರೇ ಕೇಳ್ತಾ ಇದ್ದೀರಾ ಭಜನೆ ಪದಗಳನ್ನ ಅಮರಾಪುರದ ಕುಮಾರ್ ಗೌಡ ಹಾಗೂ ಸಂಗಡಿಗರಿಂದ ಹಕ್ಕ ಕೇಳಿ ಎನ್ನ ಮಾತು ಚಿಕ್ಕದೊಂದು ಗೆಳೆಯ ಸಾಕಿದೆ ಹಕ್ಕ ಕೇಳಿ ಎನ್ನ ಮಾತು ಹಕ್ಕ ಕೇಳಿ ಎನ್ನ ಮಾತು ಚಿಕ್ಕದೊಂದು ಗೆಳೆಯ ಸಾಕಿದೆ ಅಕ್ಕ ನಾನಿಲ್ಲದ ವೇಳೆ ಅಕ್ಕ ನಾನಿಲ್ಲದ ವೇಳೆ ಬೆಕ್ಕೊಂಡು ಹೋಯಿತಯ್ಯೋ ಗೆಳೆಯೋ ಪಂಜರ ದೋಳಿಲ್ಲ ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ ಆರ್ತಿಲೊಂದು ಗೆಳೆಯ ಸಾಕಿದೆ ಮುತ್ತಿನ ಹಾರವನೆ ಹಾಕಿದೆ ಆರ್ತಿಲೊಂದು ಗೆಳೆಯ ಸಾಕಿದೆ ಮುತ್ತಿನ ಹಾರವನೆ ಹಾಕಿದೆ ಆರ್ತಿಲೊಂದು ಗೆಳೆಯ ಸಾಕಿದೆ ಮುತ್ತಿನ ಹಾರವನು ಹಾಕಿದೆ ಮುತ್ತಿನಾರ ಕೊಂಡು ಗೆಳೆಯೋ ಮುತ್ತಿನಾರ ಕೊಂಡು ಗೆಳೆಯೋ ಎತ್ತಲಾರಿ ಓಯಿತೆಯೋ ಗೆಳೆಯೋ ಪಂಜರ ದೋಳಿಲ್ಲ ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ ಒಂಬತ್ತು ಬಾಗಿಲ ಮನೆ ತುಂಬಿದ ಸಂದಣಿ ಇರಲೋ ಒಂಬತ್ತು ಬಾಗಿಲ ಮನೆ ತುಂಬಿದ ಸಂದಣಿ ಇರಲೋ ಒಂಬತ್ತು ಬಾಗಿಲ ಮನೆ ತುಂಬಿದ ಸಂದಣಿ ಇರಲೋ ಕಂಬ ಮೊರೆದೋ ಡೆಂಬ ಬೇದು ಕಂಬ ಮೊರೆದೋ ಡೆಂಬ ಬೇದು ಅಂಬರಕ್ಕೆ ಹಾರಿ ಹೋಯ್ತು ಗೆಳೆಯೋ ಪಂಜರ ದೋಳಿಲ್ಲ ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ ಮೋಪಾಗದ ಬೆಣ್ಣೆ ತಿಂದು ತಪ್ಪದೆ ಹಾಕಿದೆ ಹಾಲೋ ಮೋಪಾಗದ ಬೆಣ್ಣೆ ತಿಂದು ತಪ್ಪದೆ ಹಾಕಿದೆ ಹಾಲ ಮೋಪಾಗದ ಬೆಣ್ಣೆ ತಿಂದು ತಪ್ಪದೆ ಹಾಕಿದೆ ಹಾಲು ಒಪ್ಪದಿಂದ ಕುಡಿದು ಕೈಯ ಒಪ್ಪದಿಂದ ಕುಡಿದ ಕೈಯ ತಪ್ಪಿ ಹಾರಿ ಹೋಯಿತಯ್ಯೋ ಗೆಳೆಯೋ ಪಂಜರ ದೋಳಿಲ್ಲ ಶ್ರೀರಾಮ ರಾಮ ಬರಿದೆ ಪಂಜರವಾಯ್ತಲ್ಲ ಹಂಗಯ್ಯ ಲಾಡೋ ಗೇಳಿ ಮುಂಗೈ ಮೇಲಣ ಗೇಳಿ ಹಂಗೈಲ ಲಾಡೋ ಗೇಳಿ ಮುಂಗೈ ಮೇಲಣ ಗೇಳಿ ಹಂಗಯ್ಯ ಲಾಡೋ ಗೇಳಿ ಮುಂಗೈ ಮೇಲಣ ಗೇಳಿ ರಂಗಪುರಂದರ ವಿಠಲನ್ನ ರಂಗಪುರಂದರ ವಿಠಲನ್ನ ಅಂಗಣ ದೋಳಾಡೋ ಗೇಳಿ ಗೆಳೆಯೋ ಪಂಜರ ದೋಳಿಲ್ಲ ಶ್ರೀರಾಮ ರಾಮ ಬರೆದೆ ಪಂಜರವಾಯ್ತಲ್ಲ ಗೆಳೆಯೋ ಪಂಜರ ದೋಳಿಲ್ಲ ಶ್ರೀರಾಮ ರಾಮ ಬರೆದೆ ಪಂಜರವಾಯ್ತಲ್ಲ

ಜನ ಕೇಳಿ ತನ್ನ ಹರಿವು ಕುರಿತು ಹಿಡಿದೋ ನಿತ್ಯ ಗುರುವಿನ ಜನ ಕೇಳಿ ತನ್ನ ಹರಿವು ಕುರಿತು ಹಿಡಿದೋ ನಿತ್ಯ ಗುರುವಿನ ಜನ ಕೇಳಿ ತನ್ನ ಹರಿವು ಕುರಿತು ಹಿಡಿದೋ ನಿತ್ಯ ಹರೆಯದಲ್ಲೇ ತನ್ನ ನಿಜದೆ ಹರೆಯದಲ್ಲೇ ತನ್ನ ನಿಜದೆ ಬೆರೆತು ಬಸ್ತುವಾಗುವಂತ ಬುದ್ಧಿ ಬಾರದೋ ಮನಗೆ ಬುದ್ಧಿ ಬಾರದೋ ಸಾಧ್ಯ ಮಾಡಿ ತಿಳಿದ ನಡೆಯೋ ಸಾಧ್ಯ ಮಾಡಿ ಚರಣ ನಡೆಯೋ ಬಿದ್ದು ಬ್ರಹ್ಮನಾಗುವಂತ ಬುದ್ಧಿ ಬಾರದೋ ಮನಗೆ ಬುದ್ಧಿ ಬಾರದೋ ಕಠಿಣ ವಾಕ್ಯಗಳನ್ನು ಬಿಟ್ಟು ಕುಟಿಲ ತನಗಳನ್ನು ಸುಟ್ಟ ಕಠಿಣ ವಾಕ್ಯಗಳನ್ನು ಬಿಟ್ಟು ಕುಟಿಲ ತನಗಳನ್ನು ಕಠಿಣ ವಾಕ್ಯಗಳನ್ನು ಬಿಟ್ಟು ಕುಟಿಲ ತನಗಳನ್ನು ಸುಟ್ಟ ಹಠವು ತಿಳಿದು ಶಾಂತ ಗುಣದೆ ಹಠವು ತಿಳಿದು ಶಾಂತ ಗುಣದೆ ಘಟವು ಲಿಂಗವಾಗುವಂತ ಬುದ್ಧಿ ಬಾರದೋ ಮನಗೆ ಬುದ್ಧಿ ಬಾರದೋ ಸಾಧ್ಯ ಮಾಡಿ ಶರಣ ನಡೆಯೋ ಸಾಧ್ಯ ಮಾಡಿ ಶರಣ ನಡೆಯೋ ಬಿದ್ದು ಬ್ರಹ್ಮನಾಗುವಂತ ಬುದ್ಧಿ ಬಾರದೋ ಮನಗೆ ಬುದ್ಧಿ ಬಾರದೋ ಸುಳ್ಳು ಮಾತಿನಿಂದ ಕಷ್ಟ ಕಳ್ಳ ವಚನ ಮಹಾ ಕನಿಷ್ಠ ಸುಳ್ಳು ಮಾತಿನಿಂದ ಕಷ್ಟ ಕಳ್ಳ ವಚನ ಮಹಾ ಸುಳ್ಳು ಮಾತಿನಿಂದ ಕಷ್ಟ ಕಳ್ಳ ವಚನ ಮಹಾ ಕನಿಷ್ಠ ಎಳ್ಳೇನಷ್ಟು ಸುಖವೋ ಇಲ್ಲ ಎಳ್ಳೇನಷ್ಟು ಸುಖವೋ ಇಲ್ಲ ಒಳ್ಳೆ ಬಯಲು ಆಗುವಂತ ಬುದ್ಧಿ ಬಾರದೋ ಮನಗೆ ಬುದ್ಧಿ ಬಾರದೋ ಸಾಧ್ಯ ಮಾಡಿ ಶರಣ ನಡೆಯೋ ಸಾಧ್ಯ ಮಾಡಿ ಶರಣ ನಡೆಯೋ ಬಿದ್ದು ಬ್ರಹ್ಮನಾಗುವಂತ ಬುದ್ಧಿ ಬಾರದೋ ಮನಗೆ ಬುದ್ಧಿ ಬಾರದೋ ಶರಣ ಸ್ವಾಮಿ ಶ್ರೀ ಬಸವೇಶ ಕರುಣದಿಂದ ಕಾಯೋ ನಮ್ಮ ಶರಣ ಸ್ವಾಮಿ ಶ್ರೀ ಬಸವೇಶ ಕರುಣದಿಂದ ಕಾಯೋ ನಮ್ಮ ಶರಣ ಸ್ವಾಮಿ ಶ್ರೀ ಬಸವೇಶ ಕರುಣದಿಂದ ಕಾಯೋ ನಮ್ಮ ದೃಢದಿ ನಂದಿ ಶುದ್ಧವಾಗಿ ದೃಢದಿ ನಂದಿ ಶುದ್ಧವಾಗಿ ಮೃಡನು ತಾನೆಯಾಗುವಂತ ಬುದ್ಧಿ ಬಾರದೋ ಮನಗೆ ಬುದ್ಧಿ ಬಾರದೋ ಸಾಧ್ಯ ಮಾಡಿ ಶರಣ ನಡೆಯೋ ಸಾಧ್ಯ ಮಾಡಿ ಶರಣ ನಡೆಯೋ ಜಗು ಬ್ರಹ್ಮನಾಗುವಂತ ಬುದ್ಧಿ ಬಾರದೋ ಮನಗೆ ಬುದ್ಧಿ ಬಾರದೋ ಸಾಧ್ಯ ಮಾಡಿ ಶರಣ ನಡೆಯೋ ಸಾಧ್ಯ ಮಾಡಿ ಶರಣ ಕೆಳಗರೆ ಇದುವರೆಗೂ ಅಮರಾಪುರದ ಕುಮಾರ್ಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಜನಪದ ಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಜಂತುಹುಳು ನಿವಾರಣಾ ಕಾರ್ಯಕ್ರಮ ಇದೇ ನವೆಂಬರ್ 23ರಿಂದ 27ರವರೆಗೆ ನಡೆಸಲಾಗುತ್ತಿದ್ದು, ಎಲ್ಲಾ ಕೋವಿಡ್ 19 ಸುರಕ್ಷತಾ ಮಾರ್ಗಸೂಚಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಅಲ್ಬೆಂಡಜಾಲ್ ಮಾತ್ರೆಯನ್ನು ಸ್ಪರ್ಶಿಸದೆ ನೇರವಾಗಿ ಚಮಚದಲ್ಲಿ ಇರಿಸಿ ಕೊಡಲಾಗುವುದು.